ಕೃಷಿ ಮೇಳ ಅಂದರೆ ನಮ್ಮ ರೈತರ ಜಾತ್ರೆ. ಯಾವಾಗಲೂ ಕೂಡ ಪ್ರತಿ ವರ್ಷ ಜಾತ್ರೆಯನ್ನು ನಾವು ಭಾಳ ಸಂಭ್ರಮದಿಂದ ಆಚರಿಸಿ, ವರ್ಷಕ್ಕೊಂದು ಬರುವಂಥ ಜಾತ್ರೆ ಅಂಥೇಳಿ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಭಾಳ ಸಂಭ್ರಮದಿಂದ ನಾವು ಜಾತ್ರೆಯನ್ನು ಆಚರಿಸ್ತೀವಿ. ಹಾಗೆಯೇ ಕೃಷಿ ಪರಿಕರಗಳಿರ್ಬೋದು, ಹೊಸ ತಳಿಗಳ ಒಂದು ಸಂಶೋಧನೆ ಇರ್ಬೋದು, ಮತ್ತು ಹೊಸ ಪ್ರಾತ್ಯಕ್ಷಿಕೆಗಳ ಒಂದು ಪರಿಚಯ ಆಗಿರ್ಬೋದು, ಇವೆಲ್ಲ ನಾವು ನೋಡಬೇಕು ಅಂತಂದರೆ ಆ ಹಬ್ಬ ಕಣ್ಣಿಗೆ ಹಬ್ಬ ಕೃಷಿ ಮೇಳ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 13-16 ನಡೀತದೆ. 4 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕೃಷಿ ಮೇಳ ಕುರಿತಂತೆ ನಮ್ಮ ರೈತ ಬಾಂಧವರ ಜೊತೆಗೆ ಮಾತಾಡಬೇಕು ಅಂಥೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಯಾವಾಗಲೂ ಜನಸಾಮಾನ್ಯರ ವಿ ಸಿ ಅಂತಲೇ ಜನಪ್ರಿಯರಾಗಿದ್ದಾರೆ. ರೈತರಿಗೆ ಭಾಳ ಭಾಳ ಸ್ನೇಹಪರ ರೀತಿಯೊಳಗೆ ಅವರ ಮಾತುಗಳನ್ನು ಕೇಳಿ, ಯಾಕಂದರೆ ಇವತ್ತು ರೈತರು ಕೃಷಿಕರೇನಿದೆಯಲ್ಲ ಅವರು ಕೃಷಿ ಸಾಕ್ಷರಾಗಬೇಕು ಅನ್ನೋ ಒಂದು ತುಡಿತ ಅವ್ರಿಗೆ ಭಾಳ ಇದೆ. ಯಾಕಂತ ಇವತ್ತು ನಮಗೆ ಗೊತ್ತೇ ಇದ್ದರೂ ಕೂಡ ಸಾಕಷ್ಟು ವಿಷಯಗಳು ಗೊತ್ತಿದೆ, ಆದರೂ ಕೂಡ ನಾವು ತಪ್ಪು ಮಾಡ್ತಾಯಿದ್ವಿ, ಆ ತಪ್ಪು ಆಗಬಾರ್ದು ಅಂಥೇಳಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ರೈತರಿಗಾಗಿ ಸಾಕಷ್ಟು ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು ಮಾಡ್ತಾರೆ. ಸಾಕಷ್ಟು ಜನ ಇವತ್ತು ಬದಲಾಗಿದ್ದಾರೆ. ಜೊತೆಗೆ ಭಾಗವಹಿಸುವಂಥವರು ಡಾಕ್ಟರ್ ಬಿ ಡಿ ಬೇರಾದವರು, ಸಂಶೋಧನಾ ನಿರ್ದೇಶಕರು. ಯಾಕಂದರೆ ಏನೇನು ಸಂಶೋಧನೆಗಳು ವಿಶ್ವವಿದ್ಯಾಲಯ ಆಗ್ತದೆ ಅದು ರೈತರು ತಲುಪಬೇಕು ಅಂತ ತಿಳಿದು ಕೂಡ ಅವರದ್ದಿದೆ. ಹೊಸ ಹೊಸ ತಳಿಗಳ ಅಭಿವೃದ್ಧಿ ಆಗ್ತಾಯಿದೆ, ಅದು ಈ ಒಂದು ಕೃಷಿ ಮೇಳದಲ್ಲಿ ಬಿಡುಗಡೆ ಆಗೋದಿದೆ. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರಿದ್ದಾರೆ ವಿಸ್ತರಣಾ ನಿರ್ದೇಶಕರು. ಯಾಕಂದರೆ ವಿಸ್ತರಣೆ ಅನ್ನೋದು ಯಾವಾಗಲೂ ಕೂಡ ಭಾಳ ಪ್ರಮುಖವಾಗಿರುವಂಥದ್ದು. ಯಾವುದೇ ಒಂದು ಮನೆ ವಿಸ್ತರಣೆ ಆಗಬೇಕು ಅಂತ, ಏನೇನು ಚಟುವಟಿಕೆ ಮಾಡಬೇಕು ಅಂತೇಳಿ ಮಾಲಕನ ಒಂದು ವಿಚಾರ ಇರುತ್ತೆ. ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿಸ್ತರಣಾ ಚಟುವಟಿಕೆಗಳು ಭಾಳ ಚುರುಕಾಗಿದ್ದಾಗ ಮಾತ್ರ ಒಂದು ಅತ್ಯುತ್ತಮವಾದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಈ 3 ಮಹನೀಯರನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದ. ಡಾಕ್ಟರ್ ಬಿ ಡಿ ಬಿರಾದರ್ ಅವರೇ, ನಿಮಗೂ ಕೂಡ ಸ್ವಾಗತ. ನಮ್ಮ ಎಂ ವಿ ಮಂಜುನಾಥ್ ಅವರೇ, ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆರಂಭಿಕವಾಗಿ ರೈತ ಬಾಂಧವರೇ, ನಮ್ಮ ಕುಲಪತಿಗಳಿಂದ, ಯಾಕಂದರೆ ನಮ್ಮ ಈ ಕೃಷಿ ಶೋಧನೆ ಸಾಧನೆ ತುಂಬ ಜನಪ್ರಿಯವಾಗಿರುವಂಥದ್ದು, ಕೃಷಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಆಕಾಶವಾಣಿ ಮಾಡ್ತಾರಂತ ಈ ಕಾರ್ಯಕ್ರಮದೊಳಗೆ ಒಂದು ಹೊಸ ತಾಂತ್ರಿಕತೆಗಳಿರ್ಬೋದು, ಮತ್ತು ಕೃಷಿಗೆ ಬೇಕಾದಂಥ ಮಾಹಿತಿ ಇರ್ಬೋದು, ಹೊಸ ತಳಿಗಳಿರ್ಬೋದು, ಹೇಗೆ ಒಂದು ಕೃಷಿ ಸಾಕ್ಷರ ಆಗಬೇಕು ಅಂತೇಳಿ ಒಂದು ದಿಟ್ಟ ಹೆಜ್ಜೆ ಇಡಬೇಕು ಅಂತೇಳಿ ರೈತ ಬಾಂಧವರು ವಿಚಾರ ಮಾಡಿದಾಗ ಒಂದು ಸಂಜೀವಿನಿಯಾಗಿ ಗೋಚರಿಸುತ್ತಿದ್ದಿರುವಂಥದ್ದು ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ. ಅದಕ್ಕಾಗಿ ನಾವು ಕೃಷಿ ವಿಶ್ವವಿದ್ಯಾಲಯವನ್ನು ನಾವು ಅಭಿನಂದಿಸ್ತಾ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರಿಂದ ಆರಂಭಿಕ ಮಾಹಿತಿಯನ್ನು ಕೃಷಿ ಮೇಳ ಕುರಿತಂತೆ ಮಾಡಿಕೊಳ್ಳೋಣ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಕೃಷಿ ಮೇಳ 2025 ವಿಶೇಷತೆಗಳೇನು, ಹೇಗೆ ತಾವು ಈ ಒಂದು ಬರುವ 2-3 ತಿಂಗಳಲ್ಲಿ ಬರುವಂಥ ಈ ಒಂದು ಸಂಭ್ರಮಕ್ಕೆ ಹೇಗೆ ಅಣಿ ಆಗ್ತಾ ಇದ್ದೀರಿ? ಧನ್ಯವಾದಗಳು ಚೋಳೆನವರೇ. ಕರ್ನಾಟಕದ ಸಮಸ್ತ ಅನ್ನದಾತರಿಗೆ ನನ್ನ ಈ ಸಂಜೆಯ ನಮಸ್ಕಾರಗಳು. ತಮಗೆಲ್ಲ ತಿಳಿದಂಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದಿದೆ. ಈ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ರೈತರ ಜಾತ್ರೆಯೆಂದೇ ಪ್ರಸಿದ್ಧಿಯಾಗಿರುವ ಕೃಷಿ ಮೇಳವನ್ನು ಈ ತಾಂತ್ರಿಕ ಮೇಳ ಅಥವಾ ತಾಂತ್ರಿಕ ರೈತರ ಜಾತ್ರೆ ಎಂದೇ ನಾವು ಹೇಳ್ಬೋದು. ಸೊ ಈ ಮೇಳವನ್ನು ಈ ವರ್ಷ ಸೆಪ್ಟೆಂಬರ್ 13-16 4 ದಿವಸಗಳ ಕಾಲ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ವರ್ಷ ಈ ಕೃಷಿ ಮೇಳದ ಶೀರ್ಷಿಕೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವಂಥ ಒಂದು ಉಕ್ತಿಯೊಂದಿಗೆ ನಾವು ಈ ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದಂಗೆ ನಮಗೆ ಆಹಾರದ ಭದ್ರತೆ ಸಿಕ್ಕಿದೆ. ಈಗ ಮುಖ್ಯವಾಗಿ ನಮಗೆ ಪೌಷ್ಟಿಕ ಆಹಾರ, ಅದರ ಪ್ರಾಮುಖ್ಯತೆ ಎಲ್ಲರಲ್ಲಿ ಕೇಳಿಬರ್ತಾ ಇದೆ. ಪೌಷ್ಟಿಕ ಆಹಾರತೆ ಅಂತಂದ್ರೆ ಪೌಷ್ಟಿಕ ಆಹಾರವನ್ನು ನಾವು ಸೇವಿಸಬೇಕಾದ್ರೆ ನಾವು ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಯ್ಕೊಳ್ಬೇಕು. ಮಣ್ಣಿನಲ್ಲಿ ಇರುವಂಥ ಎಲ್ಲ ಪೋಷಕಾಂಶಗಳು, ಸಸ್ಯಗೆ ಬೇಕಾದಂಥ ಪೋಷಕಾಂಶಗಳು ಸರಿಯಾಗಿ ಸಸ್ಯಗಳಿಗೆ ಸಿಗಬೇಕು. ಮಣ್ಣಿನ ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಜೈವಿಕ ಗುಣಧರ್ಮಗಳನ್ನು ನಾವು ಕಾಯ್ಕೊಂಡು ಹೋದರೆ ಮಾತ್ರ ಸಸ್ಯಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಸ್ಯಗಳಿಗೆ ಸಿಕ್ಕು ನಮಗೆ ಪೌಷ್ಟಿಕ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ನಾವು ಆಹಾರದ ಒಂದು ಭದ್ರತೆ ಇದೆ, ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಬೆಳೀತಾ ಇದ್ದು ಆಹಾರದ ಭದ್ರತೆಯನ್ನು ನಾವು ಸಾಧಿಸಿದ್ದು ಅತ್ಯಂತ ಸಂತೋಷ, ಶ್ಲಾಘನೀಯ. ಆದರೆ ಪೌಷ್ಟಿಕತೆಯ ಸಲುವಾಗಿ ನಾವು ನಮ್ಮ ಸಾಂಪ್ರದಾಯಿಕ ತಳಿಗಳನ್ನು ಅವುಗಳನ್ನು ತೆಗೆದುಕೊಂಡು ಹೋಗೋದು, ಅವುಗಳನ್ನು ಕಾಪಾಡಿಕೊಂಡು ಹೋಗೋದು ಭಾಳಷ್ಟು ಪ್ರಾಮುಖ್ಯತೆ ಇದೆ. ಅವುಗಳನ್ನು ನಾವು ಮರಿತಾ ಇದ್ದೇವೆ. ಸಾಂಪ್ರದಾಯಿಕ ತಳಿಗಳು ನಾವೇನು ರೈತರ ಭಾಷೆಯಲ್ಲಿ ಜವಾರಿ ತಳಿಗಳು ಅಂತ ನಾವೇನು ಹೇಳ್ತೇವಲ್ಲ, ಆ ಜವಾರಿ ತಳಿಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇದ್ದಾವೆ. ಆ ಪೌಷ್ಟಿಕಾಂಶಗಳು ರೈತರಿಗೆ ಸಿಗಬೇಕು. ಆ ಜವಾರಿ ತಳಿಗಳನ್ನು, ನಮ್ಮ ಸ್ಥಳೀಯ ತಳಿಗಳನ್ನು ಸರಿಯಾಗಿ ಶುದ್ಧೀಕರಣ ಮಾಡಿ ಅಭಿವೃದ್ಧಿ ಮಾಡಿ ಎಲ್ಲ ರೈತರಿಗೆ ಸಿಗುವಂತೆ ಮಾಡುವುದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಧ್ಯೇಯ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಕೃಷಿ ಮೇಳದ ಶೀರ್ಷಿಕೆ ಪೌಷ್ಟಿಕ ಆಹಾರ ಭದ್ರತೆಗೆ, ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳಂಥ ಒಂದು ಉಕ್ತಿಯೊಂದಿಗೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಧನ್ಯವಾದಗಳು ಸರ್. ಆರಂಭಕ್ಕೆ ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ ಯಜಮಾನ್ರೆ. ಸರ್, ಶಿವಲಿಂಗ ಹಿರೇಮಠ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೋಡ್ರಿ. ಹೇಳ್ರಿ ಸ್ವಾಮಿಗಳು. ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಕೃಷಿ ಸಮ್ಮೇಳನಕ್ಕೆ ಎಲ್ಲರಿಗೂ ಪ್ರವೇಶ ಉಚಿತರ ಟಿಕೆಟ್ ಮಾಡಿರ್ತೀರಿ? ಇಲ್ರಿ, ಟಿಕೆಟ್ ಇಲ್ರಿಪ್ಪ. ಯಾವತ್ತು ಪ್ರತಿ ವರ್ಷನೂ ಉಚಿತ ಪ್ರವೇಶ. ಮತ್ ಇನ್ನೊಂದ್ ಏನ್ರಿ, ಪ್ರತಿ ವರ್ಷ ಕೃಷಿ ಸಮ್ಮೇಳನ ಮಾಡೋ ಉದ್ದೇಶ ಏನ್ರಿ? ಪ್ಲೀಸ್ ಸ್ವಲ್ಪ ವಿವರಣೆ ಮಾಡ್ಬೇಕು ಪ್ಲೀಸ್. ಈಗ ಕೃಷಿ ಮೇಳಕ್ಕೆ ಬರುವಂತ ರೈತರಿಗೆ ತಾಂತ್ರಿಕತೆಗಳು, ಈಗ ನಾವು ಎಷ್ಟೊಂದು ನಮ್ಗೆ ಬೆಳೆಗಳದವಲ್ಲ, ಎಲ್ಲ ಬೆಳೆಗಳಲ್ಲಿ ನಿಮಗೆ ಪ್ರತಿ ವರ್ಷ ಒಂದಲ್ಲ ಒಂದು ಹೊಸ ತಾಂತ್ರಿಕತೆ ಬಿಡುಗಡೆ ಆಗ್ತವ. ನೀವು ವೈಜ್ಞಾನಿಕವಾಗಿ ಅವುಗಳನ್ನು ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯ ಅದ. ಅದಕ್ಕೆ ಇದು ಏನು ಪ್ರತಿ ವರ್ಷ ಮಾಡೋದ್ರಿಂದ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಂಥ ತಾಂತ್ರಿಕತೆಗಳು ಅದೇ ವರ್ಷ ಸಾಕಷ್ಟು ರೈತರಿಗೆ ಮುಟ್ಟಬೇಕು. ಆಮೇಲೆ ಅದೇ ವರ್ಷದ ತಾಂತ್ರಿಕತೆಗಳನ್ನು ಅಷ್ಟೇ ಅಲ್ಲ, ಹಿಂದಿನಿಂದ ನಾವು ಬಂದಂಥ ತಾಂತ್ರಿಕತೆಗಳು ರೈತರು ಇನ್ನೂ ವೈಜ್ಞಾನಿಕವಾಗಿ ಕೆಲವೊಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿರೋದಿಲ್ಲ. ಈಗ ನಾವು ಹೇಳಿದ್ದನ್ನು ಹೇಳಿ ಹೇಳಿ ಸಾರಿ ಸಾರಿ ಹೇಳೋದ್ರಿಂದ ಅವು ತಾಂತ್ರಿಕತೆಗಳು ಮನದಟ್ಟಾಗಿ ರೈತರಿಗೆ ಮುಟ್ತವೆ. ಈಗ ಒಂದೇ ಒಂದು ಉದಾಹರಣೆ, ನೀವು ಬೆಳಗಾವಿ ಜಿಲ್ಲೆಯವರು, ಕಬ್ಬಿನ ತೋಟಕ್ಕೆ ಹೋಗಿಬಿಟ್ರೆ ಇನ್ನೂವರೆಗೂ ಕಬ್ಬಿನ ರೌದಿ ಬೆಂಕಿ ಹಚ್ಚಿಡ್ತಾರೆ. ನಾವು ಸಾರಿ ಸಾರಿ ಹೇಳ್ತೇವೆ ಕಬ್ಬಿನ ರೌದಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತಾವೆ, ಅವನ್ನ ಸುಡಬಾಡ್ರಿಪ್ಪ ಅಂತ ಹೇಳಿ. ಇದು ಒಂದು ಸಣ್ಣ ತಾಂತ್ರಿಕತೆ, ಅವನ್ನು ಭೂಮಿಗೆ ಹಾಕಿಬಿಟ್ರೆ ಅದರಲ್ಲಿರುವಂಥ ಪೋಷಕಾಂಶಗಳು ಅವು ರೌದಿ ಕಳೆದ ಮೇಲೆ ಬೆಳೆಗಳಿಗೆ ಸಿಗ್ತಾವೆ. ಸೊ ಇಂಥ ಸಾಕಷ್ಟು ಮಾಹಿತಿಗಳು ರೈತರಿಗೆ ನಾವು ಹೇಳಿ ಹೇಳಿ ತಿಳುವಳಿಕೆಯನ್ನು ಕೊಡ್ತೇವೆ. ಸೊ ಅದಕ್ಕಾಗಿ ಪ್ರತಿ ವರ್ಷ ತಾಂತ್ರಿಕತೆಗಳು ರೈತರಿಗೆ ಮುಟ್ಟಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೃಷಿ ಮೇಳವನ್ನು ಹೊಸ ತಾಂತ್ರಿಕತೆ ಜೊತೆಗೆ ಹಳೆ ತಾಂತ್ರಿಕತೆಗಳನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ತೇವೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೆಪ್ಟೆಂಬರ್ ರೀ, ಪ್ರತಿ ವರ್ಷ ಸೆಪ್ಟೆಂಬರು, ತಾರೀಖು ಹೆಚ್ಚು ಕಮ್ಮಿ ಆಗುತ್ತೆ. ಸೆಪ್ಟೆಂಬರ್ 13-16. ಎಲ್ಲರನ್ನೂ ಕರ್ಕೊಂಬರಿ ಸ್ವಾಮಿಗಳು. ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಒಂದು ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಿಳಿಗಳು ಅತ್ಯುತ್ತಮವಾದ ವಿಷಯ, ಬಹಳ ಸಂತೋಷ ಆಯಿತು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ರೈತ ಬಾಂಧವರಿಗೆ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಅಥವಾ 2444-3416. ಹೊರಗಿನಿಂದ ಕರೆ ಮಾಡುವವರು 0836 ಕೋಡನ್ನು ಬಳಸಬೇಕು. ಮತ್ತೊಂದು ಕರೆಯನ್ನು ಕುಲಪತಿಗಳು ತಗೊಳ್ತಾ ಇದ್ದೀವಿ. ಹಾಂ ರೀ, ಈ ಒಂದು ಶೀರ್ಷಿಕೆಯನ್ನು ಭಾಳಷ್ಟು ವಿಚಾರ ಮಾಡಿ ಮೂರು ವಿಷಯಗಳನ್ನು ಸೇರಿಸಿ ಬಹಳಷ್ಟು ಸುದೀರ್ಘವಾದ ಚರ್ಚೆಯ ನಂತರ ಈ ಶೀರ್ಷಿಕೆಯನ್ನು ಅದ್ಭುತವಾಗಿದೆ ಅದ್ಭುತವಾಗಿದೆ. ಹಲೋ, ಯಾರು ಮಾತಾಡೋದು? ಸರ್ ನಮಸ್ಕಾರ. ಮಾತಾಡಿ. ಹಲೋ, ಮಾತಾಡಿ. ನಮಸ್ಕಾರ ಹೇಳ್ರಿ. ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ನಮಸ್ಕಾರ ಪಟೇಲ್ ಅವ್ರೆ. ಸರ್, ಈಗೇನ್ ಕೃಷಿ ಮೇಳ ಮಾಡ್ತಾ ಇದ್ರಲ್ಲ, ಹೌದ್ರಿ, ಅದಕ್ಕೆ ಈಗ ರಾಜ್ಯದಿಂದ ರೈತರು ಬರ್ಬೇಕಾದ್ರೆ, ಅಂದ್ರೆ ಕಲಬುರಗಿ ಜಿಲ್ಲೆಯಿಂದ ಉದಾಹರಣೆಗೆ ಬರ್ಬೇಕಾದ್ರೆ ಅವ್ರು ಮುಂಚಿತವಾಗಿ ಏನ್ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೋಬೇಕಾ? ಹೆಂಗೆ ಅಂದ್ರೆ ಅಲ್ಲಿಗೆ ಬಂದು ಅವರು ಕೃಷಿ ಮೇಳವನ್ನು ನೋಡ್ಬೋದು ಅಂತ ನನ್ನ ಪ್ರಶ್ನೆ ಆಗಿತ್ತು. ಹಾರೀ, ಈಗ ನಾವು ಒಂದು ಪ್ರಮೋಷನ್ ವಿಡಿಯೋನ ಎಲ್ಲ ಗ್ರೂಪ್ ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೇವೆ. ಮುಂಚಿತವಾಗಿ ನೀವು ನೋಂದಾವಣೆ ಮಾಡೋದು ಏನು ಕಡ್ಡಾಯವಾಗಿ ಇಲ್ಲ. ಅದರಲ್ಲಿ ನೋಂದಾವಣೆ ಮಾಡಿದ್ರೆ ನಮಗೆ ಜನಸಂಖ್ಯೆ ನಿಖರವಾಗಿ ಸಿಗ್ತದೆ. ಎಲ್ಲ ರೀತಿಯಿಂದ ನಿಮಗೆ ಸವಲತ್ತುಗಳನ್ನು ಮಾಡಿಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಕಡ್ಡಾಯವಾಗಿ ಆ ಕ್ಯೂ ಆರ್ ಕೋಡ್ ಅನ್ನು ಉಪಯೋಗ ಮಾಡಿಕೊಂಡು ನೋಂದಾಯಿಸಿದವರು ಅಷ್ಟೇ ಬರ್ಬೇಕಂತ ಏನಿಲ್ಲ, ರಾಜ್ಯದವರು, ಹೊರ ರಾಜ್ಯದವರು, ಹೊರ ದೇಶದವರು ಎಲ್ಲರಿಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಮುಕ್ತ ಆಹ್ವಾನವಿದೆ. ದಯವಿಟ್ಟು ಬನ್ನಿರಿ, ತಾಂತ್ರಿಕತೆಗಳನ್ನು ತಿಳ್ಕೊಳ್ರಿ, ನೀವು ತಿಳ್ಕೊಳ್ರಿ, ಮಂದಿಗೂ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡ್ರಿ ಅಂತ ನಾನು ಕೇಳ್ಕೊಂಡು. ಹೌದು, ಮುಕ್ತ ಅವಕಾಶ ಇದೆ, ದಯವಿಟ್ಟು ಬನ್ನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ಭಾಳ ಅಂದರೆ ಹೃತ್ಪೂರ್ವಕವಾದ ಪ್ರತಿಕ್ರಿಯೆ ಇದೆ. ನಮ್ಮ ಸೋಸೋನ ನಿರ್ದೇಶಕರಿದ್ದಾರೆ ಡಾಕ್ಟರ್ ಬಿಡ ಬಿರಾದಾರ್ ಅವರು. ಏನು ಹೊಸ ತಳಿಗಳ ಬಗ್ಗೆ ತಾವು ಏನು ಕೃಷಿ ಮೇಳದೊಳಗೆ ಹೇಳಬೇಕು ಅಂತ ಆಸೆ ಇದೆ, ಹೇಳ್ಬೋದಾ ಒಂದು ಎರಡು ಮಾತುಗಳು? ಹಾಂ, ಈಗ ನಾವು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಮುಖವಾದ ಬೆಳೆಗಳಲ್ಲಿ ಹೊಸ ಹೊಸ ತಳಿಗಳನ್ನು ನಾವು ಪ್ರತಿ ವರ್ಷ ಬಿಡುಗಡೆ ಮಾಡ್ತಿರ್ತೇವೆ. ಹೋದ ವರ್ಷ ಸಾಕಷ್ಟು ನಾವು ಮಿಲೆಟ್ ತಳಿಗಳಲ್ಲಿ ಅಂದರೆ ಈಗ ನವಣೆ, ಬರಗು, ಹಾರಕ ಇವೆಲ್ಲದರಗಳನ್ನೇ ನಾವು ಹೊಸ ತಳಿಗಳನ್ನು ಬಿಡುಗಡೆ ಮಾಡಿವೆ. ಅವು ಹಿಂದಿನ ತಳಿಗಳಿಗಿಂತಲೂ ಸಾಕಷ್ಟು ಇಳುವರಿ ಮತ್ತು ಬರನಿರೋಧಕ ಶಕ್ತಿ, ಕೀಟನಾಶಕ್ತಿ ಹೊಂದಿದ. ಅದೇ ರೀತಿ ಸೋಯಾಬೀನ್ದಲ್ಲಿ, ಅದೇ ರೀತಿ ಜೋಳದಲ್ಲಿ, ಆಮೇಲೆ ಗೋಧಿಯಲ್ಲಿ, ಈ ಎಲ್ಲ ಬೆಳೆಗಳಲ್ಲಿ ನಾವು ಏನದಲ್ಲ ಹೊಸ ತಳಿಗಳನ್ನು ಬಿಡುಗಡೆ ಮಾಡೀವಿ. ಆ ತಳಿಗಳ ಒಂದು ಪ್ರಾತ್ಯಕ್ಷತೆ ಮತ್ತು ಬೀಜಗಳ ಲಭ್ಯತೆಯೂ ಇರುತ್ತೆ ಮತ್ತು ನೀವು ನೋಡಲಿಕ್ಕೆ ಎಲ್ಲ ರೈತರು ಅವರು ಬಂದು ನೋಡಬೇಕು. ಈಗಾಗಲೇ ನಮ್ಮ ಕುಲಪತಿಗಳು ಈ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಹೇಳಿದರು. ಹೆಚ್ಚು ಒತ್ತು ನಾವು ಈ ಸಲ ಯಾಕೆ ಕೊಡಲಾಗತ್ತೀವಪ್ಪ ಅಂದರೆ, ಈ ಹಸಿರು ಕ್ರಾಂತಿಯಲ್ಲಿ ಏನಾಯಿತು, ನಾವು ಆಹಾರ ಭದ್ರತೆಗೆ ಭಾಳಷ್ಟು ಒಲವು ಕೊಟ್ಟು ನಾವು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡಿದೆವು. ಆದರೆ ಅದರ ಜೊತೆ ಪೌಷ್ಟಿಕತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ, ಪೌಷ್ಟಿಕ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ಈ ಮಣ್ಣಿನ ಫಲವತ್ತತೆ ಮತ್ತು ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಒಂದು ಸೂಕ್ತವಾಗ್ತಕ್ಕಂಥ ತಳಿಗಳನ್ನು ಅಂದರೆ ಈ ಸಾಂಪ್ರದಾಯಿಕ ತಳಿಗಳು ಭಾಳ ಒಗ್ತಾವೆ ಈ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ. ಅಂಥ ಸಾವಯವ ಕೃಷಿ ಮತ್ತು ಕೃಷಿಗೆ ನೆಸಿದಂಥ ಈ ಸಾಂಪ್ರದಾಯಿಕ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳ ಒಂದು ಬೀಜೋತ್ಪಾದನೆಯನ್ನು ಮಾಡಿ ಈ ಒಂದು ಹೆಚ್ಚು ಇಳುವರಿ ಕೊಡಿ ತಳಿಗಳ ಬೀಜ ಹೇಗೆ ಲಭ್ಯ ಆಗ್ತಾ ಇದೆ ಆ ರೀತಿಯಾಗಿ ಈ ಸಾಂಪ್ರದಾಯಿಕ ತಳಿಗಳ ಬೀಜನ ಲಭ್ಯತೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ನಮ್ಮ ಒಂದು ಸಂಶೋಧನೆ ನಡೀತಾ ಇದೆ. ಅದ್ಭುತ ವಿಚಾರ ಡಾಕ್ಟರ್ ಬಿ ಡಿ ಬಿರಾದಾರ್ ಅವರ ಕರೆಗಳು ಕಾಯ್ತಾ ಇದೆ. ನಿಜವಾಗಿ ಮಣ್ಣಿನ ಒಂದು ಆರೋಗ್ಯ ಕಾಪಾಡೋ ನಿಟ್ಟಿನೊಳಗೆ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಭಾಳ ಸಹಕಾರಿಯಾಗಿತ್ತು ಮತ್ತು ಇನ್ನು ಮುಂದೆ ಅದು ಹೊಸದಾಗಿ ಸಹಕಾರದ ತಮ್ಮ ಮುನ್ನಡೀತದೆ ಅಂಥೇಳಿ ಒಂದು ದೊಡ್ಡ ಆಶಾಭಾವನೆಯನ್ನು ಈ ಕೃಷಿ ಮೇಳ ಒಂದು ಹೊಂದಲಿ ಅಂಥೇಳಿ ಆಸೆ ಮಾಡ್ತಾ ಒಂದು ಕರೆ. ಹಲೋ, ಮಾತಾಡಿ. ಹಲೋ, ಹಲೋ ಹೇಳಿ, ಮಾತಾಡಿ. ಹಲೋ, ನೀವು ಹಲೋ ಹೇಳ್ರಿ. ಐನಾಪುರದ ಮರಿಯಪ್ಪ ಮಾಲಗಳ ಮಾತಾಡೋದ್ರಿ ಸರ. ಹೇಳ್ರಿ ಮರಿಯಪ್ಪ ಅವ್ರ. ಈ ಮಳೆ ಬಾಳ ಬರ್ಲ ಐತ್ರಿ, ಯಾರ ಕಡೆ ಕೇಸ್ ಬರ್ತೀವಿ ಮುಂದಿನ ಕಡೆ ಕೊಡಿ ಸರ. ಹೇಳ್ರಿ ಹೇಳ್ರಿ, ತಮ್ದು ಕೇಳ್ತದ ಮಾತಾಡೋದು. ಅಲ್ಲಿ ನಮಗ್ ಕೇಸ್ ಬರ್ತೀವಿ, ಮಳೆ ಬಾಳ ಬರ್ಲ ಐತ್ರಿ ಸರ. ಹೌದ್ರಿ, ಕೃಷಿ ಮೇಳಕ್ಕ ಬನ್ರಿ ಸೆಪ್ಟೆಂಬರ್ 13ನೇ ತಾರೀಕು. ಬರ್ರಿ ಬರ್ರಿ ಬರ್ರಿ. ಡಾಕ್ಟರ್ ಎಂ ವಿ ಮಂಜುನಾಥ್ ಅವರು, ನಿಮಗೆ ಸ್ವಾಗತ. ವಿಸ್ತರಣಾ ನಿರ್ದೇಶಕರು, ಇವತ್ತು ನೋಡ್ರಿ ನಮ್ಮ ಕೃಷಿಕರು ಯಾಕಂದ್ರೆ ಶ್ರೇಷ್ಠ ಕೃಷಿಕ ಆಗಬೇಕು, ಶ್ರೇಷ್ಠ ಕೃಷಿ ಮಹಿಳೆ ಆಗಬೇಕು ಅಂತೇಳಿ ಸಾಕಷ್ಟು ತುಡಿತ ಬಂದಿರ್ತಾರೆ. ಹೋದ ವರ್ಷ ಆ ಒಂದು ಸಂಭ್ರಮ ನೋಡಿರ್ತಾರೆ, ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ತಿಳ್ಕೊಂಡು. ಏನು ಈ ಕೃಷಿ ಮೇಳದೊಳಗೆ ಈ ಒಂದು ಗುರುತಿಸುವಿಕೆ ಇದೆಲ್ಲ, ಅಂದರೆ ಅತ್ಯುತ್ತಮ ಅದನ್ನು ಗುರುತಿಸಿದರೆ ಖಂಡಿತವಾಗಿ ಕೂಡ ಇನ್ನೊಬ್ಬರಿಗೆ ಪ್ರೇರಣಾದಾಯಕ ಆಗ್ತಾರೆ. ಆ ನಿಟ್ಟಿನೊಳಗೆ ಏನು ವ್ಯವಸ್ಥೆ ಮಾಡಲಾಗಿದೆ ಹೇಳ್ಬೋದಾ ಡಾಕ್ಟರ್ ಎಂ ವಿ ಮಂಜುನಾಥ್ ಅವರೇ? ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ಈ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಂದ ಕೃಷಿಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗೈದಂಥ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಅದರಲ್ಲೂ ಮುಖ್ಯವಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಿಂದ ಕೊಡ್ಸಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಇದನ್ನು ಯಾವ ರೀತಿ ನಮ್ಮ ರೈತ ಬಾಂಧವರು ಅದರ ಫೆಸಿಲಿಟೀಸನ್ನು ಅವೈಲ್ ಮಾಡ್ಕೋಬೇಕಂದ್ರೆ ಜುಲೈ 31ನೇ ತಾರೀಕಿನ ಒಳಗಾಗಿ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಒಂದು ತಮ್ಮದೇ ಆದಂಥ ಒಂದು ಅರ್ಜಿಯನ್ನು ತಗೊಂಡು ಆ ಅರ್ಜಿಯನ್ನು ಭರ್ತಿ ಮಾಡಿ ಕೊಟ್ಟರೆ ಎಷ್ಟು ಜನ ಈ ಒಂದು ಪ್ರಶಸ್ತಿಗೆ ಅಪ್ಲೈ ಮಾಡಿದರೆ ಅವರೆಲ್ಲ ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ನಮ್ಮ ಪ್ರಶಸ್ತಿ ಆಯ್ಕೆ ತಂಡ ಕೃಷಿ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಎಲ್ಲ ವಿಜ್ಞಾನಿಗಳನ್ನು ಒಳಗೊಂಡ ಅಧಿಕಾರಿಗಳನ್ನು ಒಳಗೊಂಡ ಒಂದು ತಂಡದಿಂದ ಅವರು ಯಾವ ವಿಚಾರಕ್ಕೋಸ್ಕರ ಶ್ರೇಷ್ಠ ಕೃಷಿಕ ಅಥವಾ ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಗೆ ಅಪ್ಲೈ ಮಾಡಿದ್ದಾರೆ ಆ ವಿಷಯವನ್ನು ಕೂಲಂಕುಷವಾಗಿ ಖುದ್ದಾಗಿ ಪರಿಶೀಲಿಸಿ ಅದಕ್ಕೆ ಅದರದೇ ಆದಂಥ ಒಂದು ಏನು ಪ್ರೊಫಾರ್ಮ ಇದೆ, ಸ್ಕೋರ್ ಕಾರ್ಡ್ ಇದೆ, ಆ ಸ್ಕೋರ್ ಕಾರ್ಡಲ್ಲಿ ಅವರಿಗೆ ಬರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಾವು ಪ್ರತಿ ವರ್ಷ ಅತ್ಯಂತ ಪಾರದರ್ಶಕವಾಗಿ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಅಂತ 7 ಜನ ಶ್ರೇಷ್ಠ ಕೃಷಿಕರು ಮತ್ತು 7 ಜನ ಶ್ರೇಷ್ಠ ಕೃಷಿ ಮಹಿಳೆಯರನ್ನ ದಯವಿಟ್ಟು ರೈತ ಅದ್ಭುತವಾದ ವಿಚಾರ ದಯವಿಟ್ಟು ರೈತ ಬಾಂಧವರು ಜುಲೈ 31 ಕುಲಪತಿಗಳೇ ನಮ್ಮ ಕರೆ ರೈತರು ತಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕೊಡ್ರಿ ಕೊಡ್ರಿ ದಯವಿಟ್ಟು. ಹಲೋ, ಹಾಂ ಮಾತಾಡಿ. ಹಲೋ ಹಲೋ ಹೇಳ್ರಿ. ಹಲೋ, ನಾ ರಾಮನಗರ ತಾಳಿಂದ ಮಾತಾಡೋದು ಸರ್. ತಮ್ಮ ಹೆಸರು ಹೇಳ್ರಿ ದಯವಿಟ್ಟು. ಕೃಷಿ ಮೇಳ ಮಾಡ್ತಿರೋ 4 ದಿವಸ ಬಿಟ್ಟು ಒಂದು 2 ದಿವಸ ಜಾಸ್ತಿ ಮಾಡ್ಬೇಕಲ್ರಿ ಸರ್. 4 ದಿವಸ 4 ದಿವಸ ಮಾಡಿದ್ರೆ ಎಲ್ಲ ರೈತರಿಗೆ ಗೊತ್ತಾಗ್ಬೇಕಲ್ರಿ, ಎಲ್ಲ ರೈತರಿಗೆ ಗದ್ದಲ ಆಕತಿ. ಅಲ್ಲ ಈಗ ಸಂಬಂಧ ಎಲ್ಲರಿಗೂ ಒಳ್ಳೇದಾಗತ್ತಲ್ರಿ, ಒಂದು 2 ದಿವಸ ಮುಂದುವರೆಸಿದ್ರ. ಅಲ್ಲ ಆಯ್ತು, ಈಗ 4 ದಿವಸ ನಾವು ಅದನ್ನ ಪ್ರತಿ ವರ್ಷ ಮಾಡ್ತೀವಿ. 4 ದಿವಸ ಇಟ್ರೆ ಗದ್ದಲ ಆಕತಿ, ಎಲ್ಲ ಯಾರು ಕೇಳ. ಹಾ ರೀ ನೋಡ್ರಿ, ಅದನ್ನ ಹೇಳ್ರಿ ಸರ. ಅಲ್ಲ ಈಗ ಏನಾಗತ್ತ, ನಾವು 4 ದಿವಸ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೇವೆ. ಅದಕ್ಕೆ ಅದು ಹೆಚ್ಚಿನ ದಿವಸ ಮಾಡೋದ್ರಿಂದ ಸ್ವಲ್ಪ ಸಾಧ್ಯತೆಗಳು, ತಾಂತ್ರಿಕ ತೊಂದರೆಗಳು ಭಾಳಷ್ಟು ಆಗ್ತವ. ಈ ಒಂದು 4 ದಿನದಲ್ಲೇ ನಾವು ಎಲ್ಲರಿಗೂ ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ವಿಶ್ವವಿದ್ಯಾಲಯದ ಆಡಳಿತ ಜವಾಬ್ದಾರಿಗಳು ಇರ್ತದೆ, ಅನುಕೂಲ ಮಾಡಿಕೊಡ್ತೇವೆ ಎಲ್ಲರಿಗೂ. ದಯವಿಟ್ಟು 4 ದಿನದಲ್ಲಿ ಅದು ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ನಾವು ಏಪ್ರಿಲ್ದಿಂದ ಸೆಪ್ಟೆಂಬರ್ವರೆಗೂ ಬಹಳಷ್ಟು ಪ್ರಚಾರ ಮಾಡ್ತೇವೆ. ಎಲ್ಲರಿಗೂ ಗುರುತಾಗೇ ಆಗ್ತತಿ. ಈಗ ಎಲ್ಲ ಮೀಡಿಯಾ ಅದಾವ, ಟಿವಿ ರೇಡಿಯೋ ಮಾಧ್ಯಮ ಅಂತೂ ಪ್ರತಿ ದಿವಸ 2 ಸಲ 3 ಸಲ ಅನೌನ್ಸ್ ಮಾಡ್ತಾರೆ ಅವರು ಕೃಷಿ ಮೇಳದ್ರದ ಐತಿ ಅಂತ ಹೇಳಿ. ಅದಕ್ಕೆ ಎಲ್ಲರಿಗೂ ಗುರ್ತಾಗ್ತಾ ಇದೆ. ನೀವು ಎಲ್ಲ ವಾಟ್ಸಪ್ ಗ್ರೂಪ್ನಾಗಿರ್ತೀರಿ, ಎಲ್ಲ ಗ್ರೂಪ್ನಾಗಿದ್ದೀರಿ. ಸೊ ದಯವಿಟ್ಟು ನೀವು ಬರ್ರಿ, ಮತ್ತೊಬ್ಬರನ್ನೂ ಕರ್ಕೊಂಬರ್ರಿ, ಶಾಂತ ರೀತಿಯಿಂದ ಒಂದು ದಿವಸ ಇದ್ದು ಕೃಷಿ ಮೇಳವನ್ನು ನೋಡ್ಕೊಂಡು ಹೋಗ್ರಿ ದಯವಿಟ್ಟು. ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ನಮಸ್ಕಾರ ಹೇಳಿ. ಹಲೋ, ನಮಸ್ಕಾರ ರೀ ಸರ. ನಮಸ್ಕಾರ ರೀ. ಹಾ, ಆರಾಮದೀವಿ? ಆರಾಮದವ್ರಿಪ್ಪ. ತಮ್ಮ ಹೆಸರು ಹೇಳವಲ್ರಿ? ನಾವು ಶಿವಪ್ಪ ಹೊಂಬಳ, ಗುಡಿಗೇರಿ, ಕುಂದಗೋಳ ತಾಲೂಕು. ಹಾ, ಶಿವಪ್ಪ ಹೊಂಬಳ ಅವರು, ಗುಡಿಗೇರಿ, ಎನ್ ಬಸವರಾಜ್ ಊರವರು. ಹೌದ್ರಿ ಸರ. ಹ್ಮ್, ಹೇಳ್ರಿ. ಏನು ಮೆಣಸಿನ ಗಿಡ ಮರ್ತು ಬಿಟ್ರಿ ಈಗ? ಮತ್ತೆ ಏನ್ ಮಾಡಕ್ ಬಿಡ್ರಿ, ಸರಿಯಾಗಿ ಇದು ಆಗೋಲ್ಲ ಬಿಡ್ರಿ ಈಗ. ಹಾ, ಬಳ್ಳುಳ್ಳಿ? ಬಳ್ಳುಳ್ಳಿ ಚಲೋ ಅದ ರೀ, ರೇಟ್ ಇಲ್ಲ ನೋಡ್ರಿ ಸರ. ರೇಟ್ ಇಲ್ಲ, ನಮ್ಮ ಕೆಲಸ ನಾವು ಮಾಡೋದು. ನಾವು ಬೆಳೆದ್ ಬೆಳೆದ. ಹ್ಞೂ, ಹೌದ್ರಿ. ಹ್ಮ್, ಹೇಳ್ರಿ. ಕೃಷಿ ಮೇಳದ ಎಲ್ಲ ಚಲೋ, ಎಲ್ಲ ಓಕೆ ರೀ. ಹಾ ರೀ, ಊಟನ ಸರಿಯಾಗಿ ಸಿಗಂಗಲ್ರಿ ನಮ್ಗಲ್ಲಿ. ಊಟದ್ ಏನು ದೌಡ ಆಗ್ಬಿಟ್ಟಿರ್ತದೆ, ಅದು 2 ಗಂಟೆ ಆಗಿ ಯಾರು ಹೋದ ಸಿಗದೇ ಅಲ್ರಿ. ಅಲ್ಲಿ ಮನ್ಯಾಗ 4 ರೊಟ್ಟಿ ಕಟ್ಕೊಂಬರ್ರಿ. ಹೌದು, ನಾವು ಕಟ್ಕೊಂಬರ್ರಿ. ಏನ್ ಕಟ್ಕೊಂಬರ್ರಿ ಸರ? ಅಲ್ಲ ಈಗ ಅಲ್ಲಿ ಮಳಿಗೆಗಳನ್ನ ಸಾಕಷ್ಟು ಇನ್ನೂ ಜಾಸ್ತಿ ಮಾಡ್ತೇವೆ. ಊಟದ ಮಳಿಗೆಗಳನ್ನ ಜಾಸ್ತಿ ಮಾಡ್ತೇವಿ. ಅದರಲ್ಲಿ ನಮ್ದು ಉತ್ತರ ಕರ್ನಾಟಕದ ರೊಟ್ಟಿ ಊಟನೂ ಇರ್ತಾವು, ಎಲ್ಲ ಥರದ ಊಟನೂ ಇರ್ತೈತಿ. ಅದಕ್ಕೆ ಸ್ವಲ್ಪ ಸಹಕರಿಸಿಕೊಂಡು ಅಲ್ಲಿ ಮಾಡಿಕೊಂಡ್ರೆ ಎಲ್ಲರಿಗೂ ವ್ಯವಸ್ಥೆ ಸಿಗ್ತದೆ. ಮಾಡಣ ಮಾಡಣ ಮಾಡಣ, ಮಳಿಗೆಗಳನ್ನ, ಊಟದ ಮಳಿಗೆಗಳನ್ನ ಜಾಸ್ತಿ ಮಾಡ್ತೇವೆ. ನಮಸ್ಕಾರ. ನಮಸ್ಕಾರ, ಬರ್ರಿ, ಬೇರೆಯವ್ರ ಎಲ್ಲರನ್ನೂ ಕರ್ಕೊಂಬರ್ರಿ. ಹಾ ರೀ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭಾಳ ಉತ್ಸಾಹ ಇದೆ ಪ್ರೊಫೆಸರ್ ಪಾಟೀಲ್ ಅವರೇ. ರೈತರ ಉತ್ಸಾಹ ಭಾಳ ಇರ್ತೈತೆ ರೀ, ನಮ್ಮ ಕೃಷಿ ಮೇಳ ಅಂದ್ರೆ ಹಂಗದ ಬ್ರ್ಯಾಂಡ್. ಒಂದು ಕರೆ. ಹಲೋ, ಮಾತಾಡಿ. ಹಲೋ, ಹಾ ಹೇಳ್ರಿ. ನಮಸ್ಕಾರ. ಐನಾಪುರ. ನಮಸ್ಕಾರ. ಹಾ, ಐನಾಪುರದಿಂದ ಆಗಲ್ ಮಾಡಿದ್ರಿ? ಅವ್ರು ಬೇರೆ. ಹಾ ಹೇಳ್ರಿ ಯಜಮಾನ್ರ, ತಮ್ಮ ಹೆಸರು? ಕಮತಿಗೆರಿ. ಕಮತಿಗೆ ಅವರು? ಹಾ, ಹಾರ್ಡ್ವೇರ್ ಅಂಗಡಿ ಅವ್ರು. ಹಾ ರೀ, ಹಾ ರೀ. ನೀವು ಮೊಳಗೆ ಹಾಕ್ಬೇಕಲ್ಲ ಹಂಗಾರ. ಹಾ, ಅದು ಸಿಟಿಗೆ ಒಳಗ ಬಾಳ ಪ್ರಮುಖ ಅಧ್ಯಾಯ ಐತ್ರಿ ಅವ್ರದ. ಹಾ ರೀ, ಹಾ, ಕಾರ್ಯಕ್ರಮಕ್ಕ ಬರ್ತೀವಿ ರೀ. ನೀವು ಮಳಿಗೆ ಹಾಕ್ರಿ, ಹಾರ್ಡ್ವೇರ್ ಅಂಗಡಿ ಅಂತೀರಲ್ಲ. ಈಗ ಕೃಷಿ ಬಾಳ ದೂರ ಆಯ್ತ್ರಿ. ಅದ ಕೃಷಿ ಉಪಕರಣಗಳು, ಹೊಸ ಹೊಸ ನಮೂನಿ ಉಪಕರಣಗಳು ಇರ್ತಾವ ನಿಮ್ಮ ಹತ್ರ. ಬೇರೆ ರೈತರಿಗೆ ಅನುಕೂಲ ಆಗ್ಲಿ, ಉಪಕರಣಗಳನ್ನ ಹಾಕ್ರಿ. ಬರ್ರಿ ಬರ್ರಿ. ಡಾಕ್ಟರ್ ಪೇಲ್ ಪಾಟೀಲ್ ಅವರೇ, ಈಗ ಮಳಿಗೆಗಳನ್ನ ಹಾಕುವಂಥವ್ರಿಗೆ ಏನು ಸೂಚನೆಗಳನ್ನು ತಾವು ನೀಡ್ತೀರಿ? ಯಾಕಂದರೆ ಸಾಕಷ್ಟು ಜನ ಉತ್ಸಾಹದಿಂದ ಇರ್ತಾರೆ, ಆಮೇಲೆ ಕೆಲವೊಂದು ಶಿಸ್ತು ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ. ಯಾವ ಒಂದು ನಿಯಮಗಳು ಅವರಿಗಿದೆ ಹೇಳ್ಬೋದಾ ಸಂಕ್ಷಿಪ್ತವಾಗಿ? ಈಗ ಕೃಷಿ ಮೇಳದಲ್ಲಿ ವಸ್ತು ಪ್ರದರ್ಶನದ ಸಲುವಾಗಿ ನಾವು ಸುಮಾರು 700 ಮಳಿಗೆಗಳನ್ನು ಸಿದ್ಧತೆ ಮಾಡ್ತೇವೆ. ಅದರಲ್ಲಿ 2 ಥರದ ಮಳಿಗೆಗಳಿರ್ತವೆ. ಈಗ ಸ್ವಲ್ಪ ಹೈಟೆಕ್ ಮಳಿಗೆಗಳು, ಸಾಮಾನ್ಯ ಮಳಿಗೆಗಳು ಅಂತ ಹೇಳಿ. ಹೈಟೆಕ್ ಮಳಿಗೆಗಳಿಗೆ ಏನು ನಾವು ನಿಗದಿ ಮಾಡಿದಂಥ ಅವು ಬೆಲೆಗಳು ಅದಾವ, ಅವುಗಳನ್ನು ನಮ್ಮ ವಿಸ್ತರಣಾ ನಿರ್ದೇಶಕರಿಗೆ ಅವರು ಕರೆ ಮಾಡಿ ತಿಳ್ಕೊಂಡ್ರೆ ಅದಕ್ಕೆ 4 ದಿವಸದ ಸಲುವಾಗಿ 55,000 ಇರ್ತದೆ ರೀ. ಆಮೇಲೆ ಸಾಮಾನ್ಯ ಮಳಿಗೆಗಳು 30,000 ಇರ್ತದೆ 4 ದಿವಸಕ್ಕೆ. ಸೊ ಅಲ್ಲಿ ಅವ್ರಿಗೆ ಸಾಕಷ್ಟು ಅವರವರ ಏನು ಉತ್ಪಾದನೆಗಳ ಏನು ಉತ್ಪನ್ನಗಳು ಏನು ಇದು ಇರ್ತಾವಲ್ಲ, ತಾವು ಏನು ವಸ್ತು ಪ್ರದರ್ಶನ ಮಾಡಿರ್ತಾರೆ, ಲಕ್ಷಗಟ್ಟಲೆ ಜನರಿಗೆ ನೋಡಲಿಕ್ಕೆ ಅವಕಾಶ ಇರ್ತದೆ. ಅಲ್ಲೇ ಯಾರೋ ಮಾರಾಟ ಮಾಡಬೇಕಂಥವ್ರು ಬುಕ್ಕಿಂಗು ಭಾಳಷ್ಟು ಆಗ್ತವ್ರಿ. ಅಲ್ಲಿ ನಾವು ಎಲ್ಲವನ್ನು ಕ್ಲಾಸಿಫೈ ಮಾಡಿ, ಗೊಬ್ಬರದ್ದು ಮಳಿಗೆಗಳು ಒಂದು ಕಡೆ, ಔಷಧಿ ಮಳಿಗೆಗಳು ಒಂದು ಕಡೆ, ಉಪಕರಣ ಮಳಿಗೆಗಳು, ಸಣ್ಣ ಉಪಕರಣಗಳು, ದೊಡ್ಡ ಉಪಕರಣಗಳು ಮಳಿಗೆಗಳು ಒಂದು ಕಡೆ. ಸೊ ಹೀಗೆ ಆಮೇಲೆ ಇನ್ನಿತರೆ ಮಳಿಗೆಗಳು ಒಂದು ಕಡೆ, ಈ ರೀತಿ ವ್ಯವಸ್ಥಿತವಾಗಿ ಮಳಿಗೆಗಳು ಇರ್ತವೆ. ಆದರೆ ಮಳಿಗೆಯನ್ನು ನಾವು ಯಾರದೇ ಸಲುವಾಗಿ ಕಾಯ್ದಿಡೋದಿಲ್ಲ, ಮೊದಲ ಬಂದವರಿಗೆ ಆದ್ಯತೆ. ನಮ್ಮದು ಏನಿರ್ತೈತಿ, ಒಂದು ಪ್ಲ್ಯಾನ್ ಇರ್ತೈತಿ ರೀ, 700 ಮಳಿಗೆಗಳು ಎಲ್ಲೆಲ್ಲಿ ಬರ್ತಾವೆ ಅನ್ನೋದು ಒಂದು ಪ್ಲ್ಯಾನ್ ಇರ್ತೈತಿ. ಮೊದಲು ಬಂದವರಿಗೆ ತಾವು ಅವ್ರಿಗೆ ಯಾವ ಮಳಿಗೆ ಬೇಕು ಅವರು ಫೀ ಕೊಟ್ಟು ಅವರು ಆರಿಸ್ಕೋಬೋದು. ಆ ಒಂದು ಸವಲತ್ತನ್ನು ಹೋದ ವರ್ಷದಿಂದ ನಾವು ಏನು ಪಾರದರ್ಶಕವಾಗಿ ನಡೆಸ್ತಾ ಇದ್ದೀವಿ. ಯಾರ ಒಂದು ಇದಕ್ಕೆ ಏನಂತೀರಿ ಹೇಳಿಕೆಗೆ ನಾವು ಅವಕಾಶ ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಮಳಿಗೆಗಳನ್ನು ಹಾಕುವಂಥವರು ಹಾಕುವಂಥವರು ಮುಕ್ಕಟವಾಗಿ ಮೊದಲ ಬಂದವರಿಗೆ ಆದ್ಯತೆ ಮೇರೆಗೆ ಒಂದು ಕರೆ ಇದೆ ಆಯ್ಕೆ ಮಾಡ್ಕೋಬಹುದು. ಹಾ ರೀ, ದಯವಿಟ್ಟು. ಹಲೋ, ಹೇಳಿ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರಪ್ಪ. ಇದು ನಾವು ಹಿಂದಿ ಕೆಲಸ ಸಾಲುಟಿ ಚಂದ್ ಕೊಟ್ಟಿ, ನಾನಾ ಚಂದ್ ಕೊಟ್ರಿ? ನಾನಾ ಚಂದ್ ಕೊಟ್ಟಿವ್ರಿ. ಹಾ ರೀ, ಹೇಳ್ರಿ ಏನಂದ್ರಿ? ಕೃಷಿ ಮೇಳ ಸೆಪ್ಟೆಂಬರ್ 13-16 ಸೆಪ್ಟೆಂಬರ್ 13 ರೀ. ಹಾ, ಅಲ್ಲೇ ನಮ್ಮ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಕಾದ್ರೆ ಕೇಳ್ತಾರ ಡಿಟೇಲ್ ಆಗಿ. ಅಲ್ಲಿ ಅಲ್ಲಿ ಹೋಗ್ಬೇಕು ರೀ ಸರ. ಅಲ್ಲ, ಈಗ ನಾವು ಹೇಳೇವಲ್ಲ ಸೆಪ್ಟೆಂಬರ್ 13. ಹಾ, ಎಲ್ಲ ನಿಮ್ಗೆ ಸವಿಸ್ತಾರವಾಗಿ ಮಾಹಿತಿ ಸಿಗ್ತದೆ. ನೀವು ಬರ್ರಿ, ನಿಮ್ಮ ಮನೆ ಸುತ್ತಮುತ್ತ ಇದ್ದವ್ರನ್ನ ಕರ್ಕೊಂಬರ್ರಿ. ಹಾ, ಮಾತಾಡಿ. ಹಲೋ, ಹಲೋ, ಹಲೋ, ಹೇಳ್ರಮ್ಮ. ರೈಲ್ ಕಡಿತ ಆಗಿದೆ, ಮತ್ತೊಂದು ಕರೆ ತಗೊಳ್ತಾ ಇದ್ದೀವಿ ಪ್ರೊಫೆಸರ್. ಮಾತಾಡಿ, ಮಾತಾಡಿ. ಹಲೋ ಸರ್, ನಾ ಚಿಕ್ಕೋಡಿಯಿಂದ ಶೆಟ್ಟಿ ಅಂತ ಹೇಳಿ ಮಾತಾಡೋದು. ಹಾ, ಹೇಳಿ. ನಮಸ್ಕಾರ ಶೆಟ್ಟಿ ಅವರೇ. ಸರ್, ಅಲ್ಲಿ ಸೀನಿಯರ್ ಸಿಟಿಜನ್ಸ್ಗಾಗಲಿ ಲೇಡೀಸ್ಗಾಗಲಿ ಅಲ್ಲಿ ಸಪರೇಟ್ ಇಲ್ಲ ರೀ? ಅಲ್ಲಿ ಕುರಿ ಹೋಗ್ದಂಗೆ ಎಲ್ಲರೂ ಹೋಗ್ತಾರೆ, ಪ್ರತಿಯೊಂದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಪ್ಪ, ದಯವಿಟ್ಟು ಕುರಿ ಅಂತ ಶಬ್ದ ಉಪಯೋಗ ಮಾಡಬೇಡ್ರಿ. ನೀವೇ ಎಲ್ಲರೂ ರೈತರೇ. ನೀವು ಹೇಳ್ತೇನೆ, ಅಲ್ಲ ಇರಲಿ ಇರಲಿ ಇರಲಿ, ಯಾಕಂದ್ರೆ ನಮ್ಮ ರೈತ ಬಾಂಧವರು ಅನ್ನದಾತರು ಎಲ್ಲರೂ ಬಂದಿರ್ತೀರಿ, ನಿಮ್ಮ ಬರುವೆ ನಮಗೆ ಜೀವಾಳ. ಸಿಸ್ಟಮೆಟಿಕ್ ಅಂದ್ರೆ ಪ್ರೊಸೀಜರ್ ಇಟ್ಟರೆ ಚಲೋ. ಸಿಸ್ಟಮೆಟಿಕ್ ಏನ್ ಮಾಡ್ಬೇಕು ಅಲ್ಲಿ ದುಗ್ಗಾಡ್ಸ್ಕೊಂತ ಈಗ ತಿಳ್ಕೊಂತ ಅಲ್ಲಿ ನೋಡಕ್ಕನು ಆಗೋದಿಲ್ಲ. ಹಿಂಗಾಗಿ ನಾವು ಎಷ್ಟೆಷ್ಟು ಅಲ್ಲಿ ಬಿಟ್ಟು ಹೋಗಿವ್ರಿ. ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತದ, ಅದಕ್ಕೆ ದಯವಿಟ್ಟು ಸ್ವಲ್ಪ ಟೈಮ್ ಇಟ್ಕೊಂಡು ಬರ್ರಿ. ದೂರಿಂದ ಬಂದಿರ್ತೀರಿ, ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ಇಲ್ಲಿಂದ ಬರ್ಬೇಕಾದ್ರೆ ನಮ್ಗೆ ಮಧ್ಯಾಹ್ನ 12 ಆಕೈತ್ರಿ. ಅದ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಟೈಮ್ ಇಟ್ಕೊಂಡು ಬರ್ರಿ. ಅದರ ಅವಶ್ಯಕತೆ ನೋಡೋಣ. ಅಲ್ಲೆಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಕುತ್ಕೊಳ್ಳಿಕ್ಕೆ ನಾವು ಖಾಲಿ ಮಳಿಗೆಯನ್ನು ಇಟ್ಕೊಂಡಿರ್ತೇವೆ, ದಣಿ ಆರಿಸ್ಕೋಬಹುದು. ಖಾಲಿ ಮಳಿಗೆ ಅಂತ ಜರೂರ ಇಲ್ರಿ ಸರ್, ಹಾ ರೀ, ಅದೊಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿರಿ, ಎಲ್ಲರಿಗೂ ನೋಡಲಿಕ್ಕೆ ಎಲ್ಲ ಸ್ಟಾಲ್ ಭೇಟಿ ಆಗ್ಲಿಕ್ಕೆ ಅನುಕೂಲ ಆಗುವಂತ ಏನೇ ಮಾಡಿರಿ. ಆಯ್ತು ರೀ, ಮಾಡೋಣ, ವ್ಯವಸ್ಥೆ ಮಾಡೋಣ. ಕಳೆದ ಬಾರಿ ಕೃಷಿ ಮೇಳ ಭಾಳ ಒಂದು ದಾಖಲೆಯನ್ನ ತಲುಪಿತು, ಸಾಕಷ್ಟು ಜನ ಬಂದು ಕೃಷಿ ಮೇಳದಲ್ಲಿ ಭಾಗಿಯಾಗಿ ಆನಂದವನ್ನು ಅನುಭವಿಸಿದ್ರು, ಸಾಕಷ್ಟು ಫಲಾನುಭವಿಗಳಾದರು. ಈ ವರ್ಷ ಎಷ್ಟು ಜನ ನಿರೀಕ್ಷೆ ಮಾಡಿದ್ದೀರಿ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಅವರೇ? ಅದೇ ತಮಗೆ ತಿಳಿದಂಗೆ, ಎಲ್ಲರಿಗೂ ತಿಳಿದಂಗೆ, ಹೋದ ವರ್ಷ 21,28,000 ರೈತ ಬಾಂಧವರು ಯುವಕರು ಎಲ್ಲರೂ ಸೇರಿ ಈ ಕೃಷಿ ಮೇಳದ ಲಾಭವನ್ನು ಪಡೆದಿದ್ದೀರಿ. ಕನಿಷ್ಠ 18-20 ಲಕ್ಷ ರೈತ ಬಾಂಧವರನ್ನು, ಯುವಕರನ್ನು ನಾವು ಈ ವರ್ಷ ನಿರೀಕ್ಷೆ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಸುಮಾರು 28 ಸಮಿತಿಗಳನ್ನು ನಾವು ಮಾಡಿಕೊಂಡು, ಪ್ರತಿ 15 ನಾವು ಎಲ್ಲ ಸಮಿತಿಗಳ ಕಾರ್ಯಚಟುವಟಿಕೆಗಳನ್ನು ವಿಸ್ತಾರವಾಗಿ ಅವುಗಳನ್ನು ಪರಿಶೀಲನೆ ಮಾಡಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ತಯಾರಿ ನಡೀತಾ ಇದೆ. ಅಭಿನಂದನೆಗಳು, ಶುಭವಾಗ್ಲಿ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಅವರು. ಮತ್ತೊಂದು ಕರೆ ತಗೊಳ್ತಾ ಇದ್ದೀವಿ, ಮಾತಾಡಿ. ರಾತ್ರಿ ಮನರಂಜನೆ ಕಾರ್ಯಕ್ರಮ ಏನಿರ್ತದೇನ್ರಿ ಸಮ್ಮೇಳನ? ಮನರಂಜನೆ ಕಾರ್ಯಕ್ರಮ ಅಲ್ಲಲ್ಲಿ ಏನು ನಮ್ಮ ವಿಷಯ ಏನು ಮನ್ನಡೆ ಇಲ್ದಾಗ ಕಲಾವಿದರಿಂದ ಆಗಾಗ ಮನರಂಜನೆ ಕಾರ್ಯಕ್ರಮ ಇರ್ತದ್ರಿ. ರಾತ್ರಿ ವಿಶೇಷವಾಗಿ ಅಂತ ಮನರಂಜನೆ ಕಾರ್ಯಕ್ರಮ ಇರೋದಿಲ್ಲ. ಏನು ಅಂತ ಬೇಡಿಕೆ ಏನಾರ ಇದ್ರೆ ನೋಡೋಣ, ಪರಿಶೀಲನೆ ಮಾಡಿ. ಧನ್ಯವಾದಗಳು ರೀ, ಧನ್ಯವಾದಗಳು. ಹಲೋ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ರೀ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಸಾಬಾ ತಾಲೂಕು ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರಿ ಸರ್. ನಮಸ್ಕಾರ ರೀ ಲಾಲ್ ಮೊಹಮ್ಮದ್ ಅವರೇ. ಎಲ್ಲಾ ಅಧಿಕಾರಿಗಳಿಗೆ ನಮಸ್ಕಾರ ಸರ್. ನಮಸ್ಕಾರ ರೀ, ಎಲ್ಲರ ಪರವಾಗಿ. ಅದೇ ಸರ್, ನಾವು ಈಗ ದೂರದಿಂದ ಬರೋರಿಗೆ ಅಲ್ಲಿ ಇರ್ಲಿಕ್ಕೆ ಮಾಡ್ಲಿಕ್ಕೆ ಏನಾರ ವ್ಯವಸ್ಥೆ ಐತೆ? ಐತ್ರಿ, ಇರ್ಲಿಕ್ಕೆ ವ್ಯವಸ್ಥೆ ಇದೆ. ಯಾಕಂದ್ರೆ ನಾವು ದಿವ್ಯಾಂಗರು ಇದ್ದೀವಿ. ಹಾ ರೀ, ಅದಕ್ಕೆ ಯಾಕಂದ್ರೆ ನಾವು ಚಿಕ್ಕ ರೈತರು. ಹಾನ್ರಿ, ಅದಕ್ಕೆ ಮತ್ತ ಅಲ್ಲಿ ಏನು ವ್ಯವಸ್ಥೆ ಇರ್ತದೋ ಅಥವಾ ಇಲ್ಲ? ಮತ್ತೆ ಇಲ್ಲ ಇಲ್ಲ, ಇರ್ಲಿಕ್ಕೆ ವ್ಯವಸ್ಥೆ ಅದ ರೀ, ಇರ್ಲಿಕ್ಕೆ ವ್ಯವಸ್ಥೆ ಅದ. ನೀವು ಬಂದ ತಕ್ಷಣ ಏನು ಗೇಟ್ ಹತ್ರ ಏನು ನೋಂದಾವಣಿ ಮಾಡ್ತಿರಲ್ಲ ಅಲ್ಲಿ ನಮ್ಗೆ ಇರ್ಲಿಕ್ಕೆ ವ್ಯವಸ್ಥೆ ಬೇಕು ಅಂತ ಹೇಳಿದರೆ ನಿಮ್ಗೆ ವ್ಯವಸ್ಥೆಯನ್ನು ನಮ್ಮ ಅವರು ಎಲ್ಲಿದೆ ಅನ್ನೋದನ್ನು ಸೂಚನೆ ಮಾಡಿ ನಿಮ್ಗೆ ತೋರಿಸ್ತಾರೆ. ಎಲ್ಲ ದಿವ್ಯಾಂಗರಿಗೆ ಬಂದವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಅದ ರೀ, ಎಲ್ಲರಿಗೂ ಅದ. ಯಾರು ಉಳ್ಕೋಬೇಕನ್ನೋದು ಇಚ್ಛೆ ಪಡ್ತೀರಿ, ಇದ್ದು ನೋಡ್ಕೊಂಡು ಹೋಗ್ಬೇಕಂತೀರಲ್ಲ, ಎಲ್ಲರಿಗೂ ಉಳ್ಕೊಳ್ಳೋ ವ್ಯವಸ್ಥೆ ನಾವು ಮಾಡಿದ್ದೇವೆ. ನಿಮ್ಮ ನಿಮ್ಮ ಅವಶ್ಯಕತೆ ತಕ್ಕಂಗೆ ವ್ಯವಸ್ಥೆ ಮಾಡಿದೆ. ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್? ಅಲ್ಲಿ ಅಲ್ಲಿಂದ ಎಲ್ಲಿ ಹೆಂಗ್ ಬರ್ಬೇಕು ನಾವು? ಗುಲ್ಬರ್ಗದಿಂದ ನಿಮ್ಗೆ ಬಸ್ಸು ಟ್ರೈನಿಗೆ ಬಂದ್ರೆ ನಮ್ಮ ಸಿಬಿಟಿಯಿಂದ ಪ್ರತಿ 5 ಒಂದೊಂದು ಬಸ್ಗಳು, ನಾವು ವಿಶೇಷ ಬಸ್ಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೇವೆ. KSRTC ಅವರು ವಿಶೇಷ ಬಸ್ಗಳನ್ನು ಓಡಿಸ್ತಾರೆ ನಮ್ಮ ಗೇಟ್ ಮಠ ಗೇಟಿಂದ ಒಳಗಡೆ ನೀವು ಬಂದು ಎಲ್ಲ ವೀಕ್ಷಣೆ ಮಾಡ್ಕೋಬಹುದು. ಯಾವ ಬಸ್ ಸ್ಟಾಪ್ ಅಂತ ಹೇಳ್ಬೇಕು ಸರ್? ಅಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯನ ಅನ್ರಿ, ಕೃಷಿ ಮೇಳಕ್ಕೆ ವಿಶೇಷವಾಗಿ ಬಸ್ ಸ್ಟ್ಯಾಂಡಿಂದ ಬಸ್ ಬಿಡ್ತಾರ, 4 ಬಿಡ್ತಾರ. ಓಕೆ, ತುಂಬಾ ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಭಾಳ ವಿಸ್ತೃತವಾಗಿ ಸಾಕಷ್ಟು ಕರೆಗಳಿದೆ, ಸಮಯದ ಅಭಾವ. ಮುಖ್ಯವಾಗಿ ಈಗ ಪೌಷ್ಟಿಕಾಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ಕೃಷಿ ಏನಿದೆಯಲ್ಲ, ಈ ಕೃಷಿ ಪದ್ಧತಿಗೆ ಮತ್ತೆ ನಮ್ಮ ಅಜ್ಜ ಮಾಡಿದಂತಹ ಕೃಷಿ ಕಡೆ ಮತ್ತೆ ಮರಳಿ ನೋಡುವ ಕಾಲ, ಸಾವಯವ ಕೃಷಿಯತ್ತ ಅಂದರೆ ಮಣ್ಣಿನ ಆರೋಗ್ಯ ಸದೃಢವಾಗಿರಬೇಕು. ಮಣ್ಣೇ ಅಲ್ಲಿ ಜೀವಂತಿಕೆ ಇದ್ದರೆ ನಮ್ಮ ನಾವು ಜೀವಂತವಾಗಿರಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಕಲಬೆರಕೆ ಆಹಾರದಿಂದ ಸಾಕಷ್ಟು ಆರೋಗ್ಯದಲ್ಲಿ ಜೀವನ ಶೈಲಿ ತೊಂದರೆಗಳು ಕಾಣ್ತಾ ಇವೆ. ಅದಕ್ಕಾಗಿ ಆಹಾರದ ಭದ್ರತೆ ಭಾಳ ಮುಖ್ಯ. ಅತ್ಯುತ್ತಮವಾದ ಒಂದು ಪೀಠಿಕೆ, ಅತ್ಯುತ್ತಮವಾದ ಒಂದು ಆಶಯ ಇದೆ, ಇದು ಶುಭವಾಗಲಿ. ಇನ್ನೂ ಒಂದೆರಡು ಮಾತು ಹೇಳ್ಬೋದಾ? ಪೌಷ್ಟಿಕ ಆಹಾರ ಭದ್ರತೆಗೆ ಏನು ನಮ್ಮ ಕೃಷಿಕರು ಕಾಣಿಕೆ ನೀಡಬೇಕು? ಈಗ ನಮ್ಮಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಸಾಕಷ್ಟು ರೈತರು ಅನುಸರಿಸ್ತಾ ಇದ್ದಾರೆ. ಅಲ್ಲಿ ಆಹಾರದಲ್ಲಿ ಪೌಷ್ಟಿಕ ಭದ್ರತೆ ಸಲುವಾಗಿ ನಾವು ಸಾಂಪ್ರದಾಯಿಕ ತಳಿಗಳನ್ನು ಬೆಳೆದರೆ ಯಾವ ಇಳುವರಿಯಲ್ಲಿ ನಷ್ಟ ಇಲ್ಲದೇ ಅವು ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ರೋಗ ರುಜಿನಗಳಿಗೆ ತುತ್ತಾಗದೆ ರೋಗ ಕೀಟಗಳ ನಿರೋಧಕ ಶಕ್ತಿ ಇರ್ತದೆ ನಮ್ಮ ಸಾಂಪ್ರದಾಯಿಕ ತಳಿಗಳಿಗೆ, ಸ್ಥಳೀಯ ತಳಿಗಳಿಗೆ. ಸೊ ಅವುಗಳನ್ನು ಬೆಳೆಯೋದ್ರಿಂದ ಅವುಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿರ್ತವೆ, ಸಾಕಷ್ಟು ಲವಣಾಂಶಗಳಿರ್ತವೆ. ಸೊ ಅವುಗಳನ್ನು ನಾವು ಊಟ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಸೊ ಅದೇ ರೀತಿ ಮಣ್ಣಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಂಡು ಹೋದ್ರಿಂದ ಆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಆ ಬೆಳೆಗಳಿಗೆ ಸಿಕ್ಕಾಗ, ಈಗ ಮುಖ್ಯವಾಗಿ ಕಬ್ಬಿಣ ಹೇಳ್ತೇವೆ ನಾವು, ಸತು ಹೇಳ್ತೇವೆ, ಇವು ಮನುಷ್ಯನಿಗೆ ಆರೋಗ್ಯಕ್ಕೆ ಭಾಳಷ್ಟು ಮುಖ್ಯವಾದಂಥ, ಮನುಷ್ಯನಲ್ಲಿ ಸರಿಯಾಗಿ ಆರೋಗ್ಯ ಇರಬೇಕಪ್ಪ ಅಂತಂದರೆ ಇವೆಲ್ಲ ಲವಣಾಂಶಗಳು ಭೂಮಿಯಿಂದನೇ ಬೆಳೆಗಳಿಗೆ ಬರಬೇಕು, ಮುಂದೆ ಬೆಳೆಗಳಿಂದ ಮನುಷ್ಯ